ಹಾಗಾಗಿ ಎಲ್ಲ ರೈತರು ಸಹ ತಪ್ಪದೇ ಆ ಲಸಿಕೆಗಳನ್ನ ಹಾಕಿಸ್ಬೇಕು. ಪ್ರತಿ 6 ತಿಂಗಳಿಗೆ ಒಂದ್ಸಲ ಲಸಿಕೆ, ನೀವು ಓದ್ಸಲ ಹಾಕ್ಸಿದ್ದೆ ಈ ಸಲ ಬೇಡವನ್ನೋ ಅಭ್ಯಾಸ ಇಲ್ಲ. ಯಾಕೆಂದ್ರೆ ಆ ಲಸಿಕೆ ಇದು ಏನಂದ್ರೆ ಆ ರೋಗದ ನಿಯಂತ್ರಣ ಶಕ್ತಿ ಇರುವಂತದ್ದು 6 ತಿಂಗಳಿಗೆ ಮಾತ್ರ. ಸೊ ಹಾಗಾಗಿ ಈಗ ಆ ಲಸಿಕೆಗಳನ್ನ ಹಾಕ್ಸಿ ಮತ್ತೆ ಪ್ರತಿ 6 ತಿಂಗಳಿಗೆ ಒಂದ್ಸಲ ಲಸಿಕೆಗಳನ್ನ ಹಾಕ್ಸ್ತಾ ಹೋದ್ರೆ ಆ ನಿಯಂತ್ರಣ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ, ಅದರಲ್ಲಿ ಆ ಕಾಯಿಲೆಯನ್ನು ತಡೆಗಟ್ಟುವಂತಹ ಶಕ್ತಿ ಆ ದನಗಳಲ್ಲೇ ಬೆಳೀತದೆ. ಹಾಗಾಗಿ ಪ್ರತಿ ವರ್ಷಕ್ಕೆ 2 ಬಾರಿ ರೈತರು ಅದ್ರ ಭಾಗವಹಿಸಬೇಕು, ಆ ಲಸಿಕೆಗಳನ್ನ ಹಾಕಿಸ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೋರೋದಕ್ಕೆ ಇಷ್ಟ. ರೈತ ಬಾಂಧವರೇ, ಗಮನಿಸಿದ್ರಲ್ಲ, ಜೂನ್ ತಿಂಗಳ 1ನೇ ತಾರೀಕಿನಿಂದ ಸುಮಾರು 20 ದಿನಗಳ ಕಾಲ ಆಂದೋಲನ ರೂಪದಲ್ಲಿ ಕಾಲುಬಾಯಿ ಜ್ವರಕ್ಕೆ ಲಸಿಕೆಯನ್ನ ನೀಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ರೈತ ಬಾಂಧವರು ತಾವು ತಮ್ಮ ಕೊಟ್ಟಿಗೆಯಲ್ಲಿರುವಂತಹ ರಾಸುಗಳಿಗೆ ಕೊಡಿಸೋದ್ರ ಜೊತೆಗೆ ಅಕ್ಕಪಕ್ಕದ ಮನೆಯವರಿಗೂ ಸಹ ತಾವು ಹೇಳಿ. ಯಾಕೆಂತ ಹೇಳಂದ್ರೆ ನೀವು ಒಬ್ಬರೇ ಕೊಡಿಸಿದ್ರೆ ಪ್ರಯೋಜನ ಆಗಲ್ಲ, ಅಕ್ಕಪಕ್ಕದ ಮನೆಯವರು ಕೊಡಿಸದೇ ಇದ್ರೆ ಆ ರಾಸುಗಳಿಗೆ ಬಂದಂತಹ ಕಾಯಿಲೆ ಪುನಃ ನಿಮ್ಮ ಮನೆಗೆ ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ದಯವಿಟ್ಟು ಇದೊಂದು ಆಂದೋಲನ ರೂಪದಲ್ಲಿ ನಿಮ್ಮ ಊರಿನಲ್ಲಿರೋ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಪ್ರತಿಯೊಂದು ಕೊಟ್ಟಿಗೆಯಲ್ಲಿರುವಂತಹ ಪ್ರತಿಯೊಂದು ರಾಸುಗೂ ಸಹ ಲಸಿಕೆ ಸಿಗುವಂತಾಗ್ಲಿ, ಮತ್ತೆ ಪಶುವೈದ್ಯಕೀಯ ಇಲಾಖೆಯವರ ಜೊತೆಗೆ ನೀವೆಲ್ಲ ಕೈಜೋಡಿಸಿ ಅನ್ನುವಂತಹ ಮನವಿಯನ್ನು ಮಾಡಿಕೊಳ್ತಾ ಈ ಒಂದು ಮಾಹಿತಿಯನ್ನು ನೀಡಿದ್ದಕ್ಕೆ ಡಾಕ್ಟರ್ ನವೀನ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಕಾಲುಬಾಯಿ ಜ್ವರ, ಇದರ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಬುಕ್ಕಾಂಬುದಿಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಈಗ ಒಂದು ಚಿತ್ರಗೀತೆ ಕೇಳೋಣ. ಮನು ಹಾಗೂ ಸಂಗಡಿಗರ ಧ್ವನಿಯಲ್ಲಿ ರಾಮಾಚಾರಿ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಯಾರಿವಳು ಯಾರಿವಳು ಸೂಸಿಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ನಿನಗು ದೀಪವು ಈ ಬೆಳಕಿ ಕೇಕೆ ಬಿರುಸು ಬಾಣವು, ಕೆನ್ನೆ ಮೇಲೆ ಸೇಬಿದೆ ಅಲ್ಲೇ ಗಿಣಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲಿ ನಾಳಿಂದ ಕಾಳು ಬಾಯಲಿ. ಏನಿದು ಏನು ಮೋಜಿದು, ಏನಿದು ಏನು ಮೋಜಿದು, ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಹ್ಮ್ ಆಚೆ ಸ್ವಲ್ಪ ನೋಡಿ ಎಲ್ಲರೂ ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು ಈ ಮಾಯೆಗಾತಿ ನಗುವ ಕಲಿಯಲು ನೋಡಲಿವಳು ಹುಣ್ಣಿಮೆ ಬಿರಿಯಲಿವಳು ನೈದಿಲೆ ಚಿಗುರು ಮಾವು ಬಯಸಿದೆ ಒಳಗೆ ಕುಹುದನಿಯಿದೆ ಏನಿದು ಏನು ಮೋಜಿದು ಏನಿದೇನು ಮೋಜಿದು ಯಾರಿವಳು ಯಾರಿವಳು ಸೂಚಿನಲ್ಲಿ ಕಣ್ಣವಳು ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಯಾರಿವಳು ಯಾರಿವಳು ಸೂಜಿನಲ್ಲಿ ಕಣ್ಣವಳು ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ಚಿತ್ರಗೀತೆ ಕೇಳಿದ್ರಲ್ಲ ರೈತ ಬಂಧವರೇ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ.